कर्पूरदाम्बूलं समर्पयामि समस्तोपचाराणि समर्प

चंदा जिग्निरे

ॐ शान्ति शान्ति शान्ति जातरे विजय शतभामसो ममदाति कौनिदः अधिवेदः सनत्पर्षदति दुर्गा वित्ता नावे वसितन्तु हिता विघ्नेः तामग्निवत्ना तपसा चलन्ते त्वयि रोचने कर्मफले दुर्गाः दुर्गा देवीं शरणमहाभवत्ये सुतल शीतल जय नमः अग्ने त्वम्बारयारभ्यो अस्मान् स्वस्ति करते दुर्गा नृष्टाः गोपाः यमत्ते मनोरञ्जाम्बरायेषु महावेद विकास गोपाल राव प्रणाम जहां शिवम प्रत्ययवर्तया विपरीतं यदुष्यतं भयतत्सर्वं जहयसमया सर्वत्र कार्येषु विजयं प्रयच्छ प्रयच्छ महाविज्ञापमुच्यते महादोषापमुच्यते महापापापमुच्यते महामृत्युवादापमुच्यते षडद्वयम्भवति षड्द्वयम्भवति नमो गणेभ्यो Thank you. Yeah. ఆయా సర్వదోషక్రమ బలాయుతా ಸಂತಾಗಿದೆ ವೃಂದಾವನ ಜನ್ಮ ಪೂಜೋದಯ ಮಹಾಂಬಲಾಯ ಪಾ Vajra Gaya Meditation Friday, Nana Mukhyodaya, ఆ జ్వాలయ దిగ్రూపాయ సర్వదోషక్షమాంగళాయ తాహ ಸಂಸ್ಕಾರಿ ಹೆಚ್ಚಿನ ಮಕ್ಕಳಿಗೆ ಸರ್ವದಕ್ಷಮಾಂಬಲಾಯಿತಾ ಓಂ ನಾರಾಯಣಾಯ ಓಂ ಓಂ ಮಹಾದೇವಾಯ election of Friday, and on Adam of Gloria, समर्पयामि पुष्पमाला समर्पयामि पुष्पैः शम्भो पूजयामि ओ ಓಂ ಜಾನಹಿತಾಯ ನಮಃ ಓಂ ಶ್ವೇತಶ್ಚತ್ರಧರಾಯ ನಮಃ ಅನರ್ಘಮಣಿಭೂಷಣಾಯ ನಮಃ ದ್ವಾದಶಾಂಬುಜಾಯ ನಮಃ ಜುಂಬಕಾಯ ನಮಃ ವರುಣಮೂರ್ತಯ ನಮಃ ಓಂ ಅಶ್ವತಾಯ ನಮಃ ಓಂ ಅನಾನಂದನಾಯ ನಮಃ ಓಂ ಅತೀಂದ್ರಿಯಾಯ ನಮಃ ಓಂ ಅನಿರುದ್ಧಾಯ ನಮಃ ಓಂ ಅಮರ್ತಾಯ ನಮಃ ಓಂ ಅರವಿಂದಾಯ ನಮಃ ಓಂ ಅಶ್ವತ್ಥಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿದೇವಾಯ ನಮಃ ಓಂ ಆನಂದಾಯ ನಮಃ ಓಂ ಈಶ್ವರಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಏಕಸ್ಮೈ ನಮಃ ಓಂ ಓಜಸ್ ತೇಜೋ ದ್ಯುತಿಧರಾಯ ನಮಃ ಓಂ ಕುಮದಾಯ ನಮಃ ಓಂ ಕೃತಜ್ಞಾಯ ನಮಃ ಓಂ ಕೃಷ್ಣಾಯ ನಮಃ ಓಂ ಕೇಶವಾಯ ನಮಃ ಓಂ ಕೃತಜ್ಞಾಯ ನಮಃ ಓಂ ಕ್ಷೇತ್ರಜ್ಞಾಯ ನಮಃ ಓಂ ಗದಾಧರಾಯ ನಮಃ ಓಂ ಗರುಡಧ್ವಜಾಯ ನಮಃ ಓಂ ಗೋಪತಯ ನಮಃ ಓಂ ಗೋವಿಂದಾಯ ನಮಃ ಓಂ ಗೋವಿಂದಾಂಬುಜಾಯ ನಮಃ ಓಂ ಚತುರ್ಭುಜಾಯ ನಮಃ ಓಂ ಚತುರ್ಭುಜಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ಜ್ಯೇಷ್ಠಾಯ ನಮಃ ಓಂ ಜ್ಯೋತಿರಾದಿತ್ಯಾಯ ನಮಃ ಓಂ ಜ್ಯೋತಿಷಯ ನಮಃ ಓಂ ತಾರಾಯ ನಮಃ ಓಂ ಬ್ರಾಹ್ಮಣಾಯ ನಮಃ ದಾಮೋದರಾಯ ನಮಃ ದೀಪ್ತಮೂರ್ತಯ ನಮಃ ದುಃಸ್ವಪ್ನನಾಶನಾಯ ನಮಃ ಜಯಕೀನಂದನಾಯ ನಮಃ ಓಂ ಧನಂಜಯಾಯ ನಮಃ ಓಂ ನಂದಿನಿಯ ನಮಃ ಪರಮೇಶ್ವರಾಯ ನಮಃ ನಾರಾಯಣಾಯ ನಮಃ ನಾರಸಿಂಹ ವಪುಷೇ ನಮಃ ಓಂ ಭದ್ರಾಮಾಯ ನಮಃ ಓಂ ಭದ್ರೇ ನಮಃ ಓಂ ಪರಮೇಶ್ವರಾಯ ನಮಃ ಪವಿತ್ರಾಯ ನಮಃ ಮೃತ್ಯುರ್ನಾಯ ನಮಃ ಓಂ ಪ್ರಾಣವಾಯ ನಮಃ ಪುರಂದರಾಯ ನಮಃ ಪುಂಡರೀಕಾಕ್ಷಾಯ ನಮಃ ಬೃಹದ್ರೂಪಾಯ ನಮಃ ಭಕ್ತವತ್ಸಲಾಯ ನಮಃ ಭಗವತೇ ನಮಃ ಗುರುಜಾಯ ನಮಃ ಮಹಾಮಧುಸೂದನಾಯ ನಮಃ ಮಹಾದೇವಾಯ ನಮಃ ಮಹಾಮಾಯಾಯ ನಮಃ ಓಂ ಯಜ್ಞಪತಯ ನಮಃ ಓಂ ಮುಕುಂದಾಯ ನಮಃ ಮುಕ್ತಾನಾಂ ಪರಮಾನ್ಪತಯ ನಮಃ ಯಜ್ಞಗುಪ್ತಾಯ ನಮಃ ಯಜ್ಞಪತಯ ನಮಃ ವಿಜ್ಞಾನ ನಮಃ ವಿಜ್ಞಾನ ನಮಃ ರಾಮಾಯ ನಮಃ ಲಕ್ಷ್ಮೀಪತಯ ನಮಃ ಲೋಕಾಧ್ಯಕ್ಷಾಯ ನಮಃ ಲೋಕಿತಾಕ್ಷಾಯ ನಮಃ ಓಂ ಭರತಾಯ ನಮಃ ಓಂ ಭರತನಾಯ ನಮಃ ಓಂ ವಸುಪ್ರದಾಯ ನಮಃ ವಸುಮನಸೇ ನಮಃ ಯಜ್ಞರೂಪಾಯ ನಮಃ ಓಂ ವಾಮನಾಯ ನಮಃ ಓಂ ವಾಯುವಾಯನಾಯ ನಮಃ ಓಂ ವಸುಮನಸೇ ನಮಃ ಓಂ ಯಜ್ಞರೂಪಾಯ ನಮಃ ಓಂ ವಿಕ್ರಮಾಯ ನಮಃ ಓಂ ವಿಷ್ಣುವೇ ನಮಃ ಓಂ ವಿಶ್ವಕ್ಸೇನಾಯ ನಮಃ ಓಂ ವಿಶ್ವೋದರಾಯ ನಮಃ ಓಂ ವೇದವಿದೇ ನಮಃ ವೇದಾಂಗಾಯ ನಮಃ ವೇದಾಯ ನಮಃ ವೈಕುಂಠಾಯ ನಮಃ ಓಂ ಶರಣಾಯ ನಮಃ ಓಂ ಶಾಂತಾಯ ನಮಃ ಓಂ ಶಾಂತಿದರ್ಪಣಾಯ ನಮಃ ಓಂ ಶಾಶ್ವತ ಸಾರ್ವಸ್ಥಾನೇ ನಮಃ ಓಂ ಶಿಖಂಡಿನೇ ನಮಃ ಓಂ ಶ್ರೀವಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಶ್ರೀವಾದಾಯ ನಮಃ ಶ್ರೀಪತಯೇ ನಮಃ ಶುಭಾಂಗಾಯ ನಮಃ ಶ್ರೀಶಾರದಾಯ ನಮಃ ಓಂ ಶ್ರೀಕರಣೇ ನಮಃ ಓಂ ಸದಾ ಯೋಗಿನೇ ನಮಃ ಓಂ ಸರ್ವಲೋಕಾಯ ನಮಃ ಓಂ ಸರ್ವೇಶ್ವರಾಯ ನಮಃ ಓಂ ಸಹಸ್ರಾಕ್ಷಾಯ ನಮಃ ಓಂ ಸ್ಕಂದಾಯ ನಮಃ ಓಂ ಸಾಕ್ಷೇ ನಮಃ ಓಂ ಸುರಸುದರ್ಶನಾಯ ನಮಃ ಓಂ ಸುರಾನಂದಾಯ ನಮಃ ಸುರವಾಯ ನಮಃ ಸೂಕ್ಷ್ಮಾಯ ನಮಃ ಹರಯೇ ನಮಃ ರಣ್ಯಗರ್ಗಾಯ ನಮಃ ರಣ್ಯನಾಭಾಯ ನಮಃ ಶ್ರೀಕೇಶಾಯ ನಮಃ ಲಕ್ಷ್ಮೀನಾರಾಯಣಾಯ ನಮಃ ನಾನಾವಿಧ ಪರಿಮಳಪತ್ರ ಪುಷ್ಪಾಣಿ ಶಮದ್ವಾಯ ವಾಮಿ ಲಕ್ಷ್ಮೀ ನರಂಜಾಯ ನಮಃ

பூர்ணாவதி ஆக போறது. அப்படியே அங்கேயே இருந்தபடிக்கு அப்படியே பிரார்த்தனை பண்ணிக்கோங்க. So please take the blessings. It is Purnavadi now. The final offerings which we are going to offer to Lord Narasimha, who is there in Agni. So you can pray whatever wishes you have. You can pray now. And your wishes along with this Purnavadi will be taken and will be offered to Lakshmi Narasimha, who is in Agni. Mantra Pushpam. So now it is Mantra Pushpam, the Prarthana. Om Yavan Pushpam Vedam Pushpavan Pujavan Pushpavan Bhavati Chandrama. Prokshan. So please bow down your head to get the holy water sprinkled to your head. Om Devadatta Vidam Prasade Asmina Bhavya Poshnasta Abhyam Asmina Pedanjena Tedre Pramavataraya Abhidinjami Drapada Divet Mumajana Shindana Vimala So please get the, please touch this prasadam. Om Ananda Brahmaditya Janate Ananda Eva Kalvimani Bhutani Jayante Anande Najatani Jivante Anandam Prayante Visham Vishanti Saishava Atgavi Varuni Vidya Parame Yoman Prajitita Kayevam Veda Prajitita De Annavan Nado Bhavati Mahan Bhavati Prajaya Pashupet Brahma Vachasena Mahan Kirtya Rakshmi. So please get that Rakshmi to your head. This Lakshmi we will send the Yadras with other prasadams to you by courier. Please get the blessings from the priest. Om Ratyatna Hakyel Prasadya Mitra Devam Mitra Chatanjeeve Mitra Datta Veeraha Nava Nava Bhavati Jayamana Anna Geta Rushadvame Jekre Bhagundeve Bhyavitadat Jayanti Chandrama Chirashidir Bhamayah Sumangalir Yamadur Magam Jame Tapashkata Sauva Akya Magmai Dattva Yadat Tanviparetana Imantra Metra Chaputra Chapada Angura Dasa Atyam Putra Nade Gipadimega Dishankrite Shatamanam Bhavati Shata Yukurukade Triya Ayushtheve Triya Pratidishtati.